ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ. ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ. ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ. ಎನ್ ಪಾಲಿಸಿ ಎನ್ ಕೈಯಲ್. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ ತಕ್ಷಣ ರಕ್ಷಣೆ ಗಳಿಸಿ. ಪ್ರಥಮ ಶೈಲ ಪುತ್ರಿ ಚ ದ್ವಿತೀಯ ಬ್ರಹ್ಮಚಾರಿಣಿ ತೃತೀಯ ಚಂದ್ರ ಗೆಳೆದರೆ, ಶರನ್ನವರಾತ್ರಿ ಸಂದರ್ಭದಲ್ಲಿ ನವರಾತ್ರಿಯ ಆರಂಭದಿಂದ ಅಕ್ಟೋಬರ್ 11ರವರೆಗೆ ಪ್ರತಿದಿನ ಬೆಳಿಗ್ಗೆ 9:45 ನವರಾತ್ರಿಯ ನವದೇವಿಯರು ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪಂಚಮಂ ಸ್ಕಂದ ಮಾತೇತಿ ಷಷ್ಠಂ ಕಾತ್ಯಾಯನೀತಿ ಸಪ್ತಮಂ ಕಾಲರಾತ್ರೀತಿ ಮಹಾಗೌರೀತಿ ಚಾಷ್ಟಮಂ. ನವರಾತ್ರಿಯ ಪ್ರತಿದಿನದ ದೇವಿಯರನ್ನು ಪರಿಚಯಿಸುವ ಈ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 9:45. ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತಃ. ಕೇಳಿ ವಿಶೇಷ ಕಾರ್ಯಕ್ರಮ ಸರಣಿ. ನವರಾತ್ರಿಯ ನವದೇವಿಯರು, ನವರಾತ್ರಿಯ ನವದೇವಿಯರು, ನವರಾತ್ರಿಯ ನವದೇವಿಯರು. ಅಕ್ಟೋಬರ್ 11ರವರೆಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ನವರಾತ್ರಿಯ ನವದೇವಿಯರ ಕುರಿತ ಕಾರ್ಯಕ್ರಮ ಸರಣಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕೃಷಿ ಮೇಳ ಈ ಕುರಿತು ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ಆರ್ ಸಿ ಜಗದೀಶ್ ಅವರಿಂದ ಮಾಹಿತಿ. ನಾನು ಡಾ ಆರ್ ಸಿ ಜಗದೀಶ್, ಕುಲಪತಿಗಳು ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ವತಿಯಿಂದ ತಮ್ಮಲ್ಲಿ ಕೇಳಿಕೊಳ್ಳಿದೆ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಹಾಗೂ ಕೃಷಿ ಮತ್ತು ಸಂಬಂಧಿತ ಅಭಿವೃದ್ಧಿಗಳ ಸಹಯೋಗದೊಂದಿಗೆ ಕೃಷಿ ತೋಟಗಾರಿಕಾ ಮೇಳವನ್ನು ನಾವು ಇಲ್ಲಿ ಆಯೋಜಿಸಲಿದ್ದೇವೆ. ಈ ವರ್ಷದ ಧ್ಯೇಯ ಪೌಷ್ಟಿಕ ಆಹಾರಕ್ಕಾಗಿ ವಿಕಸಿತ ಕೃಷಿ. ಇದನ್ನು ಅಕ್ಟೋಬರ್ ತಿಂಗಳ 18, 19, 20, 21ರಂದು ಕೃಷಿ ಮಹಾವಿದ್ಯಾಲಯ ನವಿಲೆ ಆವರಣದಲ್ಲಿ ಏರ್ಪಡಿಸಿದ್ದೇವೆ. ಈ ಕೃಷಿ ತೋಟಗಾರಿಕಾ ಮೇಳದ ವಿಶೇಷತೆಗಳೇನೆಂದರೆ, ನಾವು ಇಲ್ಲಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದು ಅದನ್ನು ಉದ್ಯಾನವನದಲ್ಲಿ ನಾವು ಪ್ರದರ್ಶಿಸಲಿದ್ದೇವೆ. ಅದಲ್ಲದೆ ಸಮಗ್ರ ಕೃಷಿ ಪದ್ಧತಿ, ಸಂರಕ್ಷಿತ ಕೃಷಿ ಪದ್ಧತಿಗಳ ಬಗ್ಗೆ ಅನೇಕ ಪ್ರಾತ್ಯಕ್ಷಿತೆಗಳನ್ನು ನಾವೆಲ್ಲ ಏರ್ಪಡಿಸಿದ್ದೇವೆ. ಅದಲ್ಲದೆ ಇತ್ತೀಚೆಗೆ ಬೇಕಾಗಿರುವ ಹೈಟೆಕ್ ತೋಟಗಾರಿಕೆಗಳ ಸಂಪೂರ್ಣ ಮಾಹಿತಿಯನ್ನು ನಾವು ನೀಡಲಿದ್ದೇವೆ. ಅದಲ್ಲದೆ ತಾರಸಿ ಕೃಷಿ, ಪುಷ್ಪ ಕೃಷಿ, ಲಂಬ ತೋಟದ ಬಗ್ಗೆ ವಿಚಾರ ವಿನಿಮಯವನ್ನು ನಾವೆಲ್ಲ ಇಲ್ಲಿ ಹಂಚಿಕೊಳ್ಳಲಿದ್ದೇವೆ. ಅದೇ ರೀತಿ ಜೇನು ಸಾಕಾಣಿಕೆ, ಕೀಟ ಪ್ರಪಂಚವನ್ನು ಮೊದಲ ಬಾರಿಗೆ ಇಲ್ಲಿ ಪ್ರದರ್ಶನವನ್ನು ಮಾಡಲಿದ್ದೇವೆ. ಇಲ್ಲಿ ಅನೇಕ ದ್ವಿದಳ ಧಾನ್ಯಗಳು, ಸಿರಿಧಾನ್ಯಗಳ ಬಗ್ಗೆ ತಳಿ ಪ್ರಾತ್ಯಕ್ಷತೆ, ಮೌಲ್ಯವರ್ಧನೆ ಮತ್ತು ತಾಂತ್ರಿಕಗಳ ಬಗ್ಗೆ ವಿವಿಧವಾದ ಪ್ರಾತ್ಯಕ್ಷತೆಗಳನ್ನು ನಾವು ಏರ್ಪಡಿಸಿದ್ದೇವೆ. ಗೋಡಂಬಿ ಬೆಳೆಯಲ್ಲಿ ಪ್ರಾತ್ಯಕ್ಷತೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈ ಸಂದರ್ಭದಲ್ಲಿ ನೀಡಲಿದ್ದೇವೆ. ಅದಲ್ಲದೆ ಸಾವಯವ ಕೃಷಿ, ಅಣಬೆ ಬೇಸಾಯ, ಪಶುಸಂಗೋಪನೆ, ಮೀನುಗಾರಿಕೆ ತಂತ್ರಗಳ ಬಗ್ಗೆ ನಾವು ವಿಚಾರವನ್ನು ರೈತರಿಗೆ ಕೊಡಲಿದ್ದೇವೆ. ಅದಲ್ಲದೆ ಇತ್ತೀಚೆಗೆ ಮೌಲ್ಯವರ್ಧಿತ ಕೃಷಿ ಉತ್ಪನ್ನಗಳ ಬಗ್ಗೆ ಬೇಡಿಕೆ ಹೆಚ್ಚಾಗುತ್ತಿದ್ದು ಮೌಲ್ಯವರ್ಧಿತ ಕೃಷಿ ಉತ್ಪನ್ನಗಳನ್ನು ಹೇಗೆ ಮಾಡಬೇಕು ಅನ್ನುವ ಪ್ರಾತ್ಯಕ್ಷತೆ ಮತ್ತು ವಿಚಾರಗಳನ್ನು ತಿಳಿಸಲಿದ್ದೇವೆ. ಕೆಳಗರೆ, ಇದುವರೆಗೂ ಕೃಷಿ ಮೇಳ ಈ ಕುರಿತು ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಆರ್ ಸಿ ಜಗದೀಶ್ ಅವರಿಂದ ಮಾಹಿತಿ ಕೇಳಿದ್ರಿ. ಕೆಳಗರೆ ಗಮನಿಸಿ, ಮಹಿಳೆಯರ T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ದುಬೈನಲ್ಲಿ ನಡೆಯಲಿರುವ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ವಾರ್ತಾ ಸಮಯ ಹೊರತುಪಡಿಸಿ ಆಟದ ಕಡೆಯವರೆಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿವ್ರಿ. ಇನ್ನು ನ್ಯೂಸ್ ಆನ್ ಏರ್ ಆಪ್ ಅಂದರೆ ನಮ್ಮ ಅಂತರ್ಜಾಲ ತಾಣದಲ್ಲಿ ನಿಲಯದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಈಗ ಕೇಳಿ ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನಾವು ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿದ್ದೀವಿ. ಇಲ್ಲಿ ಮೇವಿನ ಬೆಳೆಯ ತಜ್ಞರಾದಂತಹ ಡಾಕ್ಟರ್ ವೆಂಕಟೇಶ್ MM ಸಹ ಪ್ರಾಧ್ಯಾಪಕರು ಇವರು ನಮಗೆ ಇಂದು ಮೇವಿನ ಬೆಳೆಗಳು ಹಾಗೂ ಅದರ ನಿರ್ವಹಣೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ವೆಂಕಟೇಶ್ ಸರ್ ಅವರೇ, ನಮಸ್ಕಾರ. ಸರ್ ನಮಸ್ಕಾರ. ಇಂದಿನ ವಿಷಯದ ಬಗ್ಗೆ ಮಾತಾಡೋದಾದ್ರೆ ಮೇವಿನ ಬೆಳೆಗಳು ಮತ್ತು ಅದರ ನಿರ್ವಹಣೆ, ಹಿಂಗಂದ್ರೆ ಏನು ಮೇವಿನ ಬೆಳೆಗಳು ಅಂದ್ರೆ ಏನೇನು ಅಂತ ಹೇಳ್ತೀರಾ ಸರ್? ಸರ್, ನಮಗೆಲ್ಲ ತಿಳಿದಿರಂತೆ ಇಂದಿನ ದಿನಗಳಲ್ಲಿ ಹಸುಗಳ ಮೇಸಲಿಂದ ತಮ್ಮ ಇಡುವಳಿಯಲ್ಲಿ ಸ್ವಲ್ಪ ಜಾಗವನ್ನು ಕಾಯ್ದಿರಿಸುವ ಜೊತೆಗೆ ಊರೊಟ್ಟಿನ ಹುಲ್ಲುಗಾವಿಲು ಮತ್ತು ಗೋಮಾಳಗಳು ಸಹ ಹೊಂದಲಾಗಿತ್ತು. ಆದರೆ ಬದಲಾಗುತ್ತಿರುವ ಪರಿಸ್ಥಿತಿಯಲ್ಲಿ ಇವುಗಳು ಯಾವುದಕ್ಕೂ ಅವಕಾಶ ಇಲ್ಲದಾಗಿದ್ದು ಜಾನುವಾರುಗಳ ಉತ್ಪಾದನೆಯಲ್ಲಿ ವಿವಿಧ ಮೇವಿನ ಕೊರತೆ ಕಾಣಬರುತ್ತದೆ. ಉತ್ಪಾದನೆ ಹೆಚ್ಚಳಕ್ಕಾಗಿ ಸಂಕರಣ ಪದ್ಧತಿಯಲ್ಲಿ ಜಾನುವಾರುಗಳ ವಂಶಾಭಿವೃದ್ಧಿಗೆ ವಿಶೇಷ ಗಮನಕ್ಕೆ ಕೊಡುತ್ತಿರುವುದರಿಂದ ಆಹಾರ ಪೂರೈಕೆ ಅಂದ್ರೆ ಮುಖ್ಯವಾಗಿ ಮೇವಿನ ಬಗ್ಗೆ ಎಲ್ಲಾ ರೀತಿಯ ಕಾಳಜಿ ವಹಿಸುವುದು ಅತಿ ಅವಶ್ಯಕ. ನಮಗೆಲ್ಲ ತಿಳಿದಿರುವಂತೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಪಶುಸಂಗೋಪನೆ ಒಂದು ಅವಿಭಾಜ್ಯ ಘಟಕ. ಇದರ ಅನ್ವಯ ಹೈನುಗಾರಿಕೆ ನಿರಂತರ ಆದಾಯ ಒದಗಿಸುವ ಕೃಷಿ ಪೂರಕ ಚಟುವಟಿಕೆಯಾಗಿದೆ. ಹೈನುಗಾರಿಕೆಯಲ್ಲಿ ಆಕಳು, ಎಮ್ಮೆ ಹಾಗೂ ಆಡು ಮುಂತಾದವುಗಳ ಪೌಷ್ಟಿದಾಯಕ ಮೇವು ಅತ್ಯವಶ್ಯಕ. ಆದ್ದರಿಂದ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಹೆಚ್ಚು ಇಳುವರಿಯ ಮೇವಿನ ಬೆಳೆಗಳ ಅಳವಡಿಕೆ ಅನಿವಾರ್ಯ. ಅಲ್ಪ ಖರ್ಚಿನಲ್ಲಿ ಅಧಿಕ ಹಾಗೂ ಉತ್ತಮ ಗುಣಮಟ್ಟದ ಹಾಲನ್ನು ಪಡೆಯಬೇಕಾದರೆ ಪುಷ್ಟಿದಾಯಕ ಹಸಿರು ಮೇವಿನ ಬೆಳೆಗಳಾದ ಮೇವಿನ ಮೆಕ್ಕೆಜೋಳ, ಮೇವಿನ ಜೋಳ, ಮೇವಿನ ಸಜ್ಜೆ, ಅಳಸಂದಿ, ಹುರುಳಿ, ಕುದುರೆ ಮೆಂತೆ ಹಾಗೂ ಸ್ಟೈಲೋಜೆಂಥಸ್ ಬೆಳೆಗಳನ್ನು ಮೇವಾಗಿ ಬೆಳೆಸುವುದರಿಂದ ಹಾಗೂ ಬಹುವಾರ್ಷಿಕ ಮೇವಿನ ಬೆಳೆಗಳಾದ ಹೈಬ್ರಿಡ್ ನೇಪಿಯರ್, ಗಿಣಿ ಹುಲ್ಲು, ಸಿಗ್ನಲ್ ಹುಲ್ಲು, ರೋಡ್ಸ್ ಹುಲ್ಲು ಇವುಗಳನ್ನು ಬೆಳೆಸಿ ಉಪಯೋಗಿಸುವುದರಿಂದ ಇಂಡಿ ಹಾಗೂ ಮಿಶ್ರ ಲವಣಾಂಶಗಳ ಬಳಕೆ ಪ್ರಮಾಣ ಹಾಗೂ ತಗಲು ಖರ್ಚನ್ನು ಕಡಿಮೆಗೊಳಿಸಿ ಅಧಿಕ ಲಾಭವನ್ನು ಪಡೆಯಬಹುದಾಗಿದೆ. ಈ ಮೇವಿನ ಬೆಳೆಗಳಲ್ಲಿ ವಿಧಗಳು ಅಂತಂದ್ರೆ ಎಷ್ಟು ವಿಧಗಳಿದಾವೆ? ಅದರಲ್ಲಿರ್ತಕ್ಕಂತ ಒಂದು ಅಂಶಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮಗೆ ಮೇವಿನ ಬೆಳೆಗಳಲ್ಲಿ ಮುಖ್ಯವಾಗಿ ಏಕದಳ ಮತ್ತು ದ್ವಿದಳ ಧಾನ್ಯ ಅಂತ ವಿಂಗಡಣೆ ಮಾಡ್ತೀವಿ. ಏಕದಳ ಅಂದ್ರೆ ವಾರ್ಷಿಕ ಮತ್ತು ಬಹುವಾರ್ಷಿಕ ಅಂತ ವಿಂಗಡಣೆ ಮಾಡ್ತೀವಿ. ಅದೇ ಸಹ ದ್ವಿದಳ ಮೇವಿನ ಬೆಳೆಗಳು ಸಹ ವಾರ್ಷಿಕ ಮತ್ತು ಬಹುವಾರ್ಷಿಕ ಮೇವಿನ ಬೆಳೆಗಳಲ್ಲಿ ವಿಂಗಡಣೆ ಮಾಡ್ತೀವಿ. ನಮಗೆ ಮೊದಲನೇದಾಗಿ ಏಕದಳ ಮೇವಿನ ಬೆಳೆಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ ಮೇವಿನ ಮೆಕ್ಕೆಜೋಳ ಇದನ್ನು ನಮಗೆಲ್ಲ ಗೊತ್ತಿದೆ, ಮುಖ್ಯವಾದ ಮೇವಿನ ಬೆಳೆಯಾಗಿದ್ದು ಇದು 90 ದಿವಸಗಳು ಅಂದ್ರೆ ಈಗ ಹಾಲುಗಳಾದಾಗ ಕಟಾವಿಗೆ ಬರುವುದು. ಇದರ ಮುಖ್ಯವಾದ ತಳಿಗಳು ಅಂದ್ರೆ ಆಫ್ರಿಕನ್ ಟಾಲ್ ಅಂತ ಹೇಳ್ತೀವಿ, ಸೌತ್ ಆಫ್ರಿಕನ್ ಟಾಲ್ ಅಂತ ಹೇಳ್ತೀವಿ. ಇದು ಉತ್ತಮ ತಳಿಯಾಗಿದ್ದು ಎಕರೆಗೆ 25-30 ಕೆಜಿ ಬೀಜ ಬೇಕಾಗುತ್ತದೆ. ಸಾಲಿನ ಸಾಲಿಗೆ 30 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆ ಮಾಡಬೇಕು. ವರ್ಷದ ಎಲ್ಲಾ ಅವಧಿಯಲ್ಲಿ ಬೆಳೆಯಬಹುದು. ಇಡೀ ಬೆಳೆಗೆ ಪ್ರತಿ ಎಕರೆಗೆ 60 ಕೆಜಿ ಸಾರಜನಕ, 40 ಕೆಜಿ ರಂಜಕ, 20 ಕೆಜಿ ಪೊಟ್ಯಾಷಿಯಂನಷ್ಟು ಒದಗಿಸುವ ರಸಗೊಬ್ಬರ ಕೊಡಬೇಕು. ಸಮಗ್ರ ಕೃಷಿಯಲ್ಲಿ ಹಣ್ಣು ಬೆಳೆಗಳಲ್ಲಿ ಸಹ ಅಂತರ ಬೆಳೆಯಾಗಿ ಬೆಳೆಯಬಹುದು. ಇಡಿಯಾಗಿ ಬೆಳೆದಾಗ ಒಂದು ಎಕರೆಗೆ 12-16 ಟನ್ ಅಷ್ಟು ಹಸಿರು ಮೇವನ್ನು ಪಡೆಯಬಹುದು. ಜೊತೆಗೆ ಮಳೆಯಾಶ್ರಿತ ಪ್ರದೇಶದಲ್ಲಿ 18-20 ಟನ್ ಅಷ್ಟು ಹಸಿರು ಮೇವನ್ನು ಸಹ ಪಡೆಯಬಹುದು. ನಮಗೆ ಎರಡನೇದಾಗಿ ಮೇವಿನ ಬೆಳೆ ಅಂತ ಹೇಳಿದ್ರೆ ಒಣವೆಯಲ್ಲಿರುವ ಪ್ರದೇಶಗಳಲ್ಲಿ ಸೂಕ್ತವಾದ ಮೇವಿನ ಬೆಳೆಯಾಗಿದ್ದು 70-75 ದಿವಸಗಳಲ್ಲಿ ಶೇಕಡ 50% ಸಸಿಗಳು ಒಡೆ ಬಂದ ನಂತರ ಕಟಾವಿಗೆ ಬರುವುದು. ಇದರಲ್ಲಿ ಮುಖ್ಯವಾಗಿ ಕ್ಷೀರಸಾಗರ ಅಂದ್ರೆ ನಾವು DFJ-1 ಅಂತ ಹೇಳ್ತೀವಿ ಮತ್ತು ಸಿಹಿ ಮೇವಿನ ಜೋಳ SSF-74 ತಳಿಗಳು ಸೂಕ್ತ. ಪ್ರತಿ ಎಕರೆಗೆ 12 ಕೆಜಿ ಬೀಜವನ್ನು ಸಾಲಿಂದ ಸಾಲಿಗೆ 30 ಸೆಂಟಿಮೀಟರ್ ಅಂತರದಲ್ಲಿ ಮುಂಗಾರು ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಸಹ ಬಿತ್ತನೆ ಕೈಗೊಳ್ಳಬಹುದು. ಇಡೀ ಬೆಳೆಗೆ ಪ್ರತಿ ಎಕರೆಗೆ 40 ಕೆಜಿ ಸಾರಜನಕ, 25 ಕೆಜಿ ರಂಜಕ, 15 ಕೆಜಿ ಪೊಟ್ಯಾಷಿಯಂನಷ್ಟು ಒದಗಿಸುವ ರಸಗೊಬ್ಬರ ಕೊಡಬೇಕು. ಒಟ್ಟಾರೆ ಪ್ರತಿ ಎಕರೆಗೆ 12-16 ಟನ್ ಅಷ್ಟು ಮಳೆಯಾಶ್ರಿತ ಪ್ರದೇಶಕ್ಕೆ ಹಾಗೂ 16-20 ಟನ್ನಷ್ಟು ನೀರಾವರಿ ಪ್ರದೇಶಕ್ಕೆ ಹಸಿರು ಮೇವಿನ ಇಳುವರಿಯನ್ನು ಪಡೆಯಬಹುದು. ಅದರೊಳಗಡೆ ಮುಖ್ಯವಾಗಿ ಇನ್ನೊಂದು ಬಹುವಾರ್ಷಿಕ ಮೇವಿನ ಜೋಳ. ಇತ್ತೀಚಿನ ದಿನಗಳಲ್ಲಿ ಜೋಳ ಒಂದು ಮುಖ್ಯವಾದ ಬೆಳೆಯಾಗಿದೆ. ಜೋಳದ ದಂಟು ಉತ್ತಮ ಒಣ ಮೇವು, ಅದರಲ್ಲೂ ಹಿಂಗಾರು ಜೋಳದ ದಂಟನ್ನು ಪಶುಗಳಿಗೆ ತಿನ್ನಿಸುವುದು ಪಶುಗಳಲ್ಲಿ ಶಕ್ತಿಯುತವಾಗಿದೆ ಎಂಬುದು ರೈತರ ಅನುಭವ. ಹೀಗಾಗಿ ವಿವಿಧ ಮೇವಿನ ಬೆಳೆಗಳಲ್ಲಿ ಜೋಳ ಒಂದು ಮುಖ್ಯ ಪಾತ್ರ ವಹಿಸುತ್ತದೆ. ಸಾಮಾನ್ಯವಾಗಿ ಜೋಳದ ಬೆಳೆಯನ್ನು ಮುಂಗಾರು ಅಥವಾ ಹಿಂಗಾರಿನಲ್ಲಿ ಸಹ ಬೆಳೆಯಬಹುದು. ಸಾಧ್ಯವಾದರೆ ಒಂದೆರಡು ಕೂಳೆ ಬೆಳೆಯಾಗಿ ಪಡೆದುಕೊಂಡು ಬೆಳೆಯನ್ನು ಅರಗುವುದು ಅಭ್ಯಾಸವಾಗಿದೆ. ಏಕೆಂದರೆ ಈವರೆಗೆ ಬೆಳೆಯುತ್ತಿರುವ ಜೋಳದ ತಳಿಗಳು ಕಾಳಿಗಾಗಿ ಅಥವಾ ಮೇವಿಗಾಗಿ ಬೆಳೆಯುವ ಏಕವಾರ್ಷಿಕ ಬೆಳೆಗಳು. ಭೂಮಿ ಉಳುಮೆ, ಬೀಜ ಮತ್ತು ಬಿತ್ತನೆ ಖರ್ಚು ಪ್ರತಿ ವರ್ಷಕ್ಕೆ ವಹಿಸಬೇಕಾಗುತ್ತದೆ. ಈ ರೀತಿಯ ಗೋಜಿಲ್ಲದೆ ಬೆಳೆಯಬಹುದ ಹೊಸ ಆವಿಷ್ಕಾರ ತಳಿ ಅಂದ್ರೆ ಬಹುವಾರ್ಷಿಕ ಮೇವಿನ ಜೋಳ. ಇದನ್ನ COFS-29 ಮತ್ತು COFS-30 ಅಂತ ಎರಡು ಹೊಸ ರೀತಿಯ ತಳಿಗಳನ್ನ ಬಿಡುಗಡೆ ಮಾಡಿದೆ. ಇದು ಸಂಕರಣ ತಳಿಯಲ್ಲ, ಆದ್ದರಿಂದ ಪ್ರತಿ ಸಲ ಹೊಸ ಬೀಜ ಖರೀದಿ ಅವಶ್ಯಕತೆ ಇರುವುದಿಲ್ಲ. ಹೀಗಾಗಿ ನೀರಾವರಿ ಹಾಗೂ ಒಣ ಬೇಸಾಯದಲ್ಲೂ ಸಹ ಈ ಬೆಳೆಯನ್ನು ಬೆಳೆಯಬಹುದು. ಒಣ ಬೇಸಾಯದಲ್ಲಿ ಬೇಸಿಗೆಯಲ್ಲಿ ಒಣಗಿ ಮಳೆಯಾದ ಕೂಡಲೇ ಮತ್ತೆ ಚಿಗುರಿ ಮೇವಿಗೆ ಕಟಾವಿಗೆ ಬರುತ್ತದೆ. ಈ ಬೆಳೆಯು ವಿಶಿಷ್ಟತೆ ಎಂದರೆ ಇದು ಹೆಚ್ಚು ಕವಲುಗಳು ಮತ್ತು ತೆಳುವಾದ ಕಾಂಡ ಹೊಂದಿದೆ. ಇದರಲ್ಲಿ ಶೇಕಡಾವಾರು ಎಲೆ ಅಂಶ ಹೆಚ್ಚಾಗಿರುವುದರಿಂದ ಇದೊಂದು ರುಚಿಕರ ಮೇವಾಗಿ ಮಾರ್ಪಟ್ಟಿದೆ. ಇದರಲ್ಲಿ ಹೆಚ್ಚು ಕಚ್ಚಾ ಸಸಾರಜನಕ ಪ್ರಮಾಣ ಶೇಕಡ 8.4% ಮತ್ತು ಕಡಿಮೆ ನಾರಿನಂಶ ಶೇಕಡ 34% ಅಷ್ಟು ಇದೆ. ಜೊತೆಗೆ ಕೀಟ ಮತ್ತು ರೋಗಗಳಿಂದ ಅಬಾಧಿತ. ಒಣಮೇವಾಗಿ ಸಹ ಶೇಖರಣೆ ಗೊಳಿಸಬಹುದು. ಬೀಜದಿಂದ ಒಂದು ಎಕರೆಗೆ ಸುಮಾರು ಒಂದು 4-5 ಕೆಜಿ ಅಷ್ಟು ಬೀಜ ಬೇಕಾಗ್ತದೆ. ಅಂತರ ಒಂದು 30-50 ಸೆಂಟಿಮೀಟರ್ ಅಷ್ಟು ಅಂತರ ಬೇಕಾಗ್ತದೆ. ಒಂದು ಪ್ರತಿ ಕಟಾವು 40 ದಿನಗಳಿಗೊಮ್ಮೆ ಕಟಾವು ಮಾಡಬೇಕು. ಮತ್ತೆ ಒಟ್ಟು ವರ್ಷಕ್ಕೆ 5 ಕಟಾವು ನಾವು ಮಾಡಬಹುದು. ಇಳುವರಿ ಒಂದು ಎಕರೆಗೆ ಸುಮಾರು ಒಂದು 40-60 ಟನ್ ಅಷ್ಟು ಒಂದು ಎಕರೆಗೆ ಹಸಿಮೇವನ್ನು ಪ್ರತಿ ಎಕರೆಗೆ ಪ್ರತಿ ವರ್ಷಕ್ಕೆ ತೆಗೆದುಕೊಳ್ಳಬಹುದು. ಅದೇ ರೀತಿ ಈಗ ನಾವು ಮೇವಿನ ಸಜ್ಜೆ ಬಗ್ಗೆ ತಿಳಿಸಿದರೆ ಇದನ್ನು ಕಡಿಮೆ ಫಲವತ್ತತೆ ಇರುವ ಭೂಮಿಯಲ್ಲಿಯೂ ಸಹ ಬೆಳೆಯಬಹುದಾಗಿದೆ. 50 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಇದನ್ನು ಮುಂಗಾರು ಮತ್ತು ಬೇಸಿಗೆಯಲ್ಲಿ ಬೆಳೆಯಬಹುದು. ಇದರಲ್ಲಿ ಮುಖ್ಯವಾಗಿ ದಿನ ಬಂದು ಮತ್ತು DRS ಬಿಟ್ಟು ಅಂತ ಹೊಸ ತಳಿಗಳು ಸೂಕ್ತ ನಮ್ಮ ಈ ಪ್ರದೇಶಕ್ಕೆ ಸೂಕ್ತವಾಗಿದೆ. ಈ ಪ್ರತಿ ಎಕರೆಗೆ 6 ಕೆಜಿ ಬೀಜವನ್ನು ಸಾಲಿಂದ ಸಾಲಿಗೆ 30 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಇಡೀ ಬೆಳೆಗೆ ಪ್ರತಿ ಎಕರೆಗೆ 40 ಕೆಜಿ ಸಾರಜನಕ, 25 ಕೆಜಿ ರಂಜಕ, 16 ಕೆಜಿ ಪೊಟಾಷ್ಗಳ ರಸಗೊಬ್ಬರಗಳು ನೀರಾವರಿಗೆ ಬೆಳೆಗೆ ಉಪಯೋಗಿಸಬಹುದು. ಈ ಮಳೆಯಾಶ್ರಿತ ಬೆಳೆಗೆ ಪ್ರತಿ ಎಕರೆಗೆ 25 ಕೆಜಿ ಸಾರಜನಕ, 16 ಕೆಜಿ ರಂಜಕ ಮತ್ತು 8 ಕೆಜಿ ಪೊಟಾಷ್ ಉಪಯೋಗಿಸಬಹುದು. ಈ ಪ್ರತಿ ಎಕರೆಗೆ ಮೂಲ ಬೆಳೆಯಿಂದ 10-12 ಟನ್ ಅಷ್ಟು ಕೋಳಿ ಹಾಗೂ ಕೋಳಿ ಬೆಳೆಯಿಂದ 5-6 ಟನ್ ಹಸಿಮೇವನ ಇಳುವರಿ ಸಹ ಪಡೆಯಬಹುದಾಗಿದೆ. ಬಹು ಕಟಾವಿನ ಮೇವಿನ ಬೆಳೆಗಳ ಬಗ್ಗೆ ಹೇಳೋದಾದ್ರೆ ಈಗ ನಮಗೆ ಮುಖ್ಯವಾಗಿ ಬಹುವಾರ್ಷಿಕ ಅಂತ ಹೇಳಿದ್ರೆ ಈ ಒಂದು ಸಾರಿ ನಾವು ಕಡ್ಡಿ ಅಥವಾ ಬೇರು ನಾಟಿ ಮಾಡಿದ್ರೆ ಸುಮಾರು ಒಂದು 2-10 ವರ್ಷ ತನಕ ನಮ್ಮ ಹೊಲದಲ್ಲೇ ನಾವು ನೋಡಬಹುದು ಸರ್. ಇದರಲ್ಲಿ ಮುಖ್ಯ ತಳಿಗಳಂದ್ರೆ ತಿಳಿಸ್ಕೊಟ್ಟಾಗೆ ನೇಪಿಯರ್ ಆಗಿರ್ಬೋದು, ಗಿಣಿ ಹುಲ್ ಆಗಿರ್ಬೋದು, ಮತ್ತೆ ಅದೇ ರೀತಿ ಅಂಜನ ಹುಲ್ ಆಗಿರ್ಬೋದು, ರೋಡ್ಸ್ ಗ್ರಾಸ್ ಆಗಿರ್ಬೋದು, ಸಿಗ್ನಲ್ ಹುಲ್ ಆಗಿರ್ಬೋದು. ಇದರಲ್ಲಿ ಮೊದಲನೇದಾಗಿ ನೇಪಿಯರ್ ಹೈಬ್ರಿಡ್ ಅಂತ ಹುಲ್ಲಿನ ಬಗ್ಗೆ ತಿಳಿಸೋದಾದ್ರೆ ಈ ಬೆಳೆ ಅತ್ಯಂತ ಹೆಚ್ಚು ಮೇವಿನ ಇಳುವರಿ ಕೊಡುವಂತ ಬೆಳೆಯಾಗಿದೆ. ನೀರಾವರಿ ಅತ್ಯವಶ್ಯಕ. ಇದರಲ್ಲಿ IGFRI 3 ಮತ್ತು 7 ಮತ್ತು DHN 6, CO 1, 2, 3, 4, 5 ಇತ್ತೀಚಿನ ದಿನಗಳಲ್ಲಿ CO 6 ಅಂತ ಒಂದು, ಮತ್ತೆ ಇತ್ತೀಚಿನ ದಿನಗಳಲ್ಲಿ ಸೂಪರ್ ನೇಪಿಯರ್ ಅಂತ ಹೊಸ ತಳಿಗಳು ಸಹ ನೇಪಿಯರ್ ತಳಿಯಲ್ಲಿ ಬಂದಿದೆ. ಈ ತಳಿಗಳಲ್ಲಿ ಎಲೆ ಅಂಶ ಹೆಚ್ಚಾಗಿದ್ದು ಸೋಂಕಿನ ಅಂಶ ಕಮ್ಮಿ ಇರುತ್ತದೆ. ಇದರಲ್ಲಿ ಬೀಜ ಆಗದ ಕಾರಣ ರೈತರು ಬೇರುಳ್ಳ ಗಡ್ಡೆಗಳಿಂದಲೇ ಅಥವಾ ಕಡ್ಡಿಯಿಂದ ನಾಟಿ ಮಾಡಬೇಕು. ಈಗ ಒಂದು 3-3.5 ಸಾಲಿಂದ ಆದ್ರೆ ಒಂದು ಎಕರೆಗೆ 5,000 ಬೇರು ಅಥವಾ ಕಡ್ಡಿಗಳು ಬೇಕಾಗ್ತದೆ. ಇದನ್ನ ನಾಟಿ ಮಾಡಿದ ನಂತರ 75-90 ದಿವಸಕ್ಕೆ ಮೊದಲನೇ ಕಟಾವು ಮಾಡಬಹುದು. ನಂತರ ಪ್ರತಿ 45-55 ದಿನಗಳಲ್ಲಿ 2ನೇ ಕಟಾವು ಅಥವಾ ಮೊದಲೇ ಸಬ್ಸಿಕ್ವೆಂಟ್ ಕಟಿಂಗ್ ಅಂತ ಮಾಡಬಹುದು. ವರ್ಷಕ್ಕೆ ಹೀಗೆ ಸುಮಾರು 6-8 ಕಟಾವು ಮಾಡಬಹುದು. ಅದರಲ್ಲಿ ಸುಮಾರು ಒಂದು ಎಕರೆಗೆ ಒಂದು ಪ್ರತಿ ವರ್ಷಕ್ಕೆ 100-120 ಟನ್ ಅಷ್ಟು ಹಸಿ ಮೇವು ಇಳುವರಿ ಪ್ರತಿ ಪಡೆಯಬಹುದು. ಈ ಬೆಳೆ ವಿಶೇಷವಾಗಿ ದೊಡ್ಡ ಪ್ರಮಾಣದ ಹೈನೋದ್ಯಮದ ರೈತರಿಗೆ ಹೆಚ್ಚು ಪ್ರಯೋಜನಕಾರಿ ಹಾಗೂ ಸಣ್ಣ ರೈತರಿಗೂ ಅಗತ್ಯಕ್ಕನುಗುಣವಾಗಿ ಬೆಳೆದು ಲಾಭ ಪಡೆಯಬಹುದು. ಅದೇ ರೀತಿ ಗಿಣಿ ಹುಲ್ಲು, ಇದರ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಉತ್ತಮ ಗುಣಮಟ್ಟದ ಮೇವು. ಇದರ ಮುಖ್ಯವಾಗಿ BG1 ಮತ್ತು BG2 ಹೊಸ ತಳಿಗಳು. ಇದನ್ನು ಬೀಜದಿಂದನೂ ಸಹ ನಾವು ಬಿತ್ತನೆ ಮಾಡಬಹುದು. ಇದು ಬೀಜದಿಂದ ಅಂದ್ರೆ ಒಂದು ಎಕರೆಗೆ 1.5-2 ಕೆಜಿ ಅಷ್ಟು ನಮಗೆ ಬೀಜ ಬೇಕಾಗ್ತದೆ. ಅದೇ ರೀತಿ ಬೇರುಳ್ಳ ಗಡ್ಡೆಗಳಿಂದ ಒಂದು ಎಕರೆಗೆ 2-2.5 ಸಾಲ ಅಂತ ಹೇಳಿದ್ರೆ ಸುಮಾರು 12,000 ಕಡ್ಡಿ ಅಥವಾ ಬೇರು ನಾಟಿ ಬೇಕಾಗ್ತದೆ. ಮೊದಲನೇ ಕಟಾವು ಇದು ಹೇಳಿದಾಗ 2 ತಿಂಗಳಿಗೆ, ನಂತರ ಪ್ರತಿ 1.5 ತಿಂಗಳಿಗೆ ಒಂದು ಸಹ ನಾವು ಕಟಾವು ಮಾಡಬಹುದು. ಒಂದು ವರ್ಷದಲ್ಲಿ 5-6 ಕಟಾವು ನಾವು ಪಡೆಯಬಹುದು. ಈ ಬೆಳೆಯ ಒಟ್ಟು ಹಸು ಮೇವಿನ ಇಳುವರಿ ಪ್ರತಿ ಎಕರೆಗೆ ಪ್ರತಿ ವರ್ಷಕ್ಕೆ 52-60 ಟನ್ ಅಷ್ಟು ಸಹ ಬೆಳೆಯಬಹುದು. ಈ ಬೆಳೆಯಲ್ಲಿ ಹಾಲು ಉತ್ಪಾದನೆ ಹೆಚ್ಚು ಅಂಶವಿದ್ದು ನೆರಳಲ್ಲಿಯೇ ಉಲುಸಾಗಿ ಬೆಳೆಯುವ ಈ ಬೆಳೆಯ ವಿಶೇಷತೆ. ಅದೇ ರೀತಿ ಗ್ರೇಜಿಂಗ್ ಗಿಣಿ ಹುಲ್ಲು, ಈ ಬೆಳೆಯು ಇಳಿಜಾರು ಪ್ರದೇಶಕ್ಕೆ ಸೂಕ್ತವಾಗಿರುವುದರಿಂದ ಮಣ್ಣಿನ ಸವಕಳಿ ತಡೆಗಟ್ಟುವುದಿಲ್ಲದು, ಆದ್ದರಿಂದ ಇದು ಬದ ಗಟ್ಟಿ ಮಾಡಲು ಮತ್ತು ಕೃಷಿ ಹೊಂಡದ ಸುತ್ತಲೂ ಬೆಳೆಯಲು ಉಪಯುಕ್ತ. ನೆರಳಲ್ಲಿಯೇ ಉಲುಸಾಗಿ ಬೆಳೆಯುವುದರಿಂದ ಇದನ್ನು ತೋಟ ಪಟ್ಟಿಗಳಲ್ಲಿ ಸಹ ನಾಟಿ ಮಾಡಬಹುದು. ಬೀಜದಿಂದ ಆದರೆ ಪ್ರತಿ ಎಕರೆಗೆ 1-2 ಕೆಜಿ ಬೀಜ ಬೇಕಾಗ್ತದೆ, ಇಲ್ಲಾಂದರೆ 12,000 ಬೇರು ಅಥವಾ ಕಡ್ಡಿಗಳು ಒಂದು ಎಕರೆಗೆ ಬೇಕಾಗ್ತದೆ. ಸಸಿಯಿಂದ ಸಸಿಗೆ ಮತ್ತು ಸಾಲಿಂದ ಸಾಲಿಗೆ ಸುಮಾರು 50 ಸೆಂಟಿಮೀಟರ್ ಅಂತರ ಇರಬೇಕು. ಈ ಮೊದಲನೇ ಕಟಾವು 2 ತಿಂಗಳು, ನಂತರ ಪ್ರತಿ ಕಟಾವು 45-50 ದಿನಗಳಲ್ಲಿ, ಒಟ್ಟು ಹೀಗೆ 5-6 ಕಟಾವು ಒಂದು ವರ್ಷದಲ್ಲಿ ಮಾಡುವುದರಿಂದ ಸುಮಾರು 32-36 ಟನ್ ಅಷ್ಟು ನಮಗೆ ಹಸಿಮೇವನ್ನ ಪಡೆಯಬಹುದು. ಈ ಬೆಳೆ ಬೆಟ್ಟ ಪ್ರದೇಶದಲ್ಲಿ ಬೆಳೆಯುವ ಇಲ್ಲವೇ ಬೀಳುಭೂಮಿ ಗೋಮಳ ಅಭಿವೃದ್ಧಿಪಡಿಸಲು ಸಹ ಉಪಯುಕ್ತವಾಗಿದೆ. ಅದೇ ರೀತಿ ಸಿಗ್ನಲ್ ಹುಲ್ ಬಗ್ಗೆ ತಿಳಿಸ್ಕೊಡೋದಂದ್ರೆ ಇದು ವೈಜ್ಞಾನಿಕ ಹೆಸರು ಬೆಕೇರಿಯಾ ಡಿಕಮೆನ್ಸ್ ಅಂತ ಹೇಳಿ. ಇದರ ಹೂವು ರೈಲ್ವೆ ಸಿಗ್ನಲ್ಗೆ ಓಡೋದು, ಅದರಿಂದ ಇದನ್ನ ಸಿಗ್ನಲ್ ಹುಲ್ ಎಂದು ಕರೀತಾರೆ. ಇದರ ವಿಶೇಷ ಗುಣಗಳೇನೆಂದ್ರೆ ಒಣ ಪ್ರದೇಶ ಬಂಜರು ಭೂಮಿಯಲ್ಲಿ ಸಹ ಬೆಳೆಯಬಹುದು, ಬೇಸಿಗೆಯಲ್ಲಿ ಸುಮಾರಾಗಿ ಹಸಿರಾಗಿರುವುದು, ಯಾವುದೇ ರೋಗವಿಲ್ಲವೇ ಕೀಟಗಳಿಂದ ಅಬಾಧಿತ ಮತ್ತು ಪಶು ಮೇಯುವ ಒತ್ತಡವಿದ್ದಲ್ಲೂ ಸಹ ಉಲುಸಾಗಿ ಬೆಳೆಯುತ್ತದೆ. ಪಶುಗಳಿಗೆ ರುಚಿಕರ ಹಾಗೂ ಸ್ವಾದಿಷ್ಟ ಮೇವು ಸಿಗುತ್ತೆ. ಮಣ್ಣಿನ ಸವಕಳಿ ತಡೆಗಟ್ಟುತ್ತದೆ. ಇದನ್ನು ಹಸಿರು ಒಣ ಮೇವಾಗಿ ಸಹ ಶೇಖರಿಸಬಹುದಾಗಿದೆ. ಈ ಬೆಳೆಯನ್ನು ಈಗಾಗಲೇ ಅನೇಕ ಸಣ್ಣ ರೈತರು ಬೆಳೆದು ತಮ್ಮ ಪಶುಗಳಿಗೆ ಸುಧಾರಿತ ಪೌಷ್ಟಿಕಯುಕ್ತ ಮೇವನ್ನು ಕೊಡುತ್ತಿದ್ದಾರೆ. ಮಣ್ಣು ಸವಕಳಿಯನ್ನು ತಡೆಯಲು ಗುಣಧರ್ಮ ಹೊಂದಿದ್ದು ಇದನ್ನು ಬದುಗಳ ಮೇಲೆ ಬೆಳೆದು ಬದುಗಳ ಸ್ಥಿರೀಕರಣ ಜೊತೆಗೆ ಮೇವನ್ನು ಸಹ ಕಾಲಕಾಲಕ್ಕೆ ಕಟಾವು ಮಾಡಬಹುದು. ಇದರ ಸೇರಿದಂತೆ ಇತರ ಇಳಿಜಾರು ಪ್ರದೇಶಗಳಲ್ಲಿ, ಉದಾಹರಣೆ ಕೃಷಿ ಹೊಂಡದ ಸುತ್ತಲೂ ನೀರು ಹರಿದು ಹೋಗುವ ಕಾಲುವೆಯ ಇಬ್ಬದಿಯ ಸಹ ಈ ಹುಲ್ಲನ್ನು ಬೆಳೆಯುವುದು. ಇದರಿಂದ ಕೃಷಿ ಕ್ಷೇತ್ರದ ಸದುಪಯೋಗ ಹಾಗೂ ಪಶು ಆಹಾರದ ಖರ್ಚು ಸಹ ಕಡಿಮೆ ಮಾಡಬಹುದು. ಅದೇ ರೀತಿ ನಾವು ರೋಡ್ ಹುಲ್ಲು, ಇದರ ಬಗ್ಗೆ ತಿಳಿಸ್ಕೊಳ್ಳೋದಂದ್ರೆ ಇದು ಹೆಚ್ಚು ಪೌಷ್ಟಿಕದಾಯಕ ಹುಲ್ಲಾಗಿದೆ. ಇದನ್ನು ಹೆಚ್ಚಾಗಿ ಸವಳು ಭೂಮಿಯಲ್ಲಿ ಬೆಳೆದರೆ ಸವಳಿನಾಂಶ ಕಡಿಮೆ ಮಾಡುತ್ತದೆ ಹಾಗೂ ಕಡಿಮೆ ಮಳೆ, ಸುಮಾರು ಒಂದು 500 mm ಅಷ್ಟು ವರ್ಷಕ್ಕೆ ಕಡಿಮೆ ಪ್ರದೇಶದಲ್ಲಿ ಸಹ ಬೆಳೆಯಬಹುದು. 6 ತಿಂಗಳವರೆಗೆ ಬರ ತಡೆದುಕೊಳ್ಳುವ ಗುಣಧರ್ಮ ಹೊಂದಿದೆ. ಈ ಬೆಳೆಗೆ ಕೆಂಪು ಮಿಶ್ರಿತ ಮಣ್ಣು ಅವಶ್ಯಕ. ಇದು ಮಣ್ಣಿನ ಸವಕಳಿ ತಡೆಗಟ್ಟುತ್ತದೆ. ಬೇರುಳ್ಳ ಗಡ್ಡೆಯಿಂದ 1 ಎಕರೆಗೆ 16,000 ಬೇರು ಬೇಕಾಗ್ತದೆ, ಕಡ್ಡಿ ಬೇರು ಬೇಕಾಗ್ತದೆ. ಅಥವಾ ಬೀಜ ಬಳಕೆ ಅಂದ್ರೆ ಸುಮಾರು 1/4 kg ಬೀಜ ಬೇಕಾಗ್ತದೆ. ಅಂತರ ಸುಮಾರು 50 cm ಅಂತರ ಬೇಕಾಗ್ತದೆ. ಬೀಜ ಬೆಳೆಯಾದ್ರೆ ಬಿತ್ತಿದ 3 ತಿಂಗಳಿಗೆ ಮೊದಲನೇ ಕಟಾವು, ನಾಟಿ ಮಾಡಿದ ಬೆಳೆಯಾದ್ರೆ 2ನೇ ತಿಂಗಳಿಗೆ ಕಟಾವು ಮಾಡಬಹುದು. ದ್ವಿದಳ ಮೇವಿನ ಬೆಳೆಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದರಲ್ಲಿ ಮುಖ್ಯವಾಗಿ ಮೇವಿನ ಅಳಸಂದಿ ಅಂತ ಒಂದು, ಮೇವಿನ ಅಳಸಂದಿ ಅಂತ ಹೇಳಿದ್ರೆ ವಾರ್ಷಿಕ ಮೇವಿನ ಬೆಳೆಯಾಗಿದ್ದು ಕಾಯಿ ಕಟ್ಟುವ ಹಂತದಲ್ಲಿ ಸುಮಾರು 70 ದಿನಗಳಲ್ಲಿ ಕಟಾವು ಮಾಡಬೇಕು. ಈ ಹಸಿರು ಮೇವಿನಲ್ಲಿ 16.5% ಸಸಾರಜನಕ, 3% ಕೊಬ್ಬಿನಾಂಶ, 30.9% ನಾರಿನಾಂಶ, 39.4% ಪಿಷ್ಟ ಹಾಗೂ 10.3% ಲವಣಾಂಶ ಆಹಾರದಲ್ಲಿ ಇರುತ್ತದೆ. ಇದರಲ್ಲಿ ಮುಖ್ಯವಾದ ತಳಿಗಳಂದ್ರೆ ಸ್ವಾದ ಅಂತ ಹೇಳ್ತೀವಿ, MFC 08 ಮತ್ತೆ MFC 09, ಈ ಮಂಡ್ಯದ ರಿಲೀಸ್ ಮಾಡಿದ ತಳಿಗಳು. ಇದು ಸಾಲಿನ ಸಾಲಿಗೆ 30 cm ಅಂತರ ಹಿಂದೆ ಬಿತ್ತನೆ ಮಾಡಬೇಕು. ಬಿತ್ತನೆಗೆ 1 ಎಕರೆಗೆ 18-20 kg ಬೀಜ ಬೇಕಾಗ್ತದೆ. ಬೆಳೆ 50% ಹೂ ಬಂದ ನಂತರ ಕಟಾವು ಮಾಡಬೇಕು. ಈ ಬೆಳೆಯನ್ನು ಮೇವಿನ ಜೋಳ ಅಥವಾ ನಾವು ಮೆಕ್ಕೆಜೋಳ ಅಂತ ಹೇಳ್ತೀವಿ, ಬೀಜದಿಂದ ಸೇರಿಸಿ ಬಿತ್ತನೆ ಮಾಡಬಹುದು. ಇಡೀ ಬೆಳೆಯಾಗಿ ಪ್ರತಿ ಎಕರೆಗೆ 12 ಟನ್ ಹಸಿರು ಮೇವು ಹಾಗೂ ಮಿಶ್ರತ್ ಬೆಳೆಯಾಗಿ ಪ್ರತಿ ಎಕರೆಗೆ 6 ಟನ್ ಹಸಿರು ಮೇವನ್ನು ಇಳುವರಿಯಾಗಿ ಪಡೆಯಬಹುದು. ಅದೇ ರೀತಿ ಮೇವಿನ ಉರುಳಿ ಬಗ್ಗೆ ತಿಳಿಸಿದ್ರೆ ವಾರ್ಷಿಕ ಮೇವಿನ ಬೆಳೆಯಾಗಿದ್ದು ಕಾಳು ಕಟ್ಟುವಂತದಲ್ಲಿ ಅಂದ್ರೆ 80 ದಿನಗಳಲ್ಲಿ ಈ ಬೆಳೆ 12.8% ಸಸಾರಜನಕ, 1.5% ಕೊಬ್ಬಿನಾಂಶ, 29.5% ನಾರಿನಾಂಶ, 49.2% ಪಿಷ್ಟ ಹಾಗೂ 6.9% ಲವಣಾಂಶ ಹೊಂದಿರುತ್ತದೆ. ಇದು ಹೆಚ್ಚು ಪೌಷ್ಟಿಕಾಂಶ, ಜೀವಸತ್ವಗಳು, ಖನಿಜಾಂಶಗಳು ಹಾಗೂ ಶರ್ಕರ ಪಿಷ್ಟಗಳಿಂದ ಕೂಡಿದ್ದು ರುಚಿಕರವಾದ ಮೇವಾಗಿರುತ್ತದೆ. ಇದರಲ್ಲಿ ಮುಖ್ಯವಾಗಿ ದೀನನಾಥ ತಳಿ ಬಿತ್ತನೆಗೆ ಸೂಕ್ತ. ಪ್ರತಿ ಎಕರೆಗೆ 12 kg ಬೀಜ ಬೇಕಾಗ್ತದೆ. ಸಾಲಿಂದ ಸಾಲಿಗೆ 30 cm ಅಂತರ ಬಿತ್ತನೆ ಮಾಡಬೇಕು. ಪ್ರತಿ ಎಕರೆಗೆ 6 kg ಸಸಾರಜನಕ, 12 kg ರಂಜಕ ಒದಗಿಸುವ ರಸಗೊಬ್ಬರಗಳನ್ನು ಬಿತ್ತನೆ ಸಮಯದಲ್ಲಿ ಬಿತ್ತನೆಗೆ ಮುಂಚೆ ಹಾಕಬೇಕು. ಬೆಳೆಯಲ್ಲಿ 50% ಹೂ ಬಂದ ನಂತರ ಮೇವಿಗಾಗಿ ಕಟಾವು ಮಾಡಬೇಕು. ಕಾಯಿ ಕಟ್ಟುವ ಹಂತದಲ್ಲಿ ಕಟಾವು ಮಾಡಿದ್ರೆ 6 ಟನ್ ಹಸಿರು ಮೇವನ ಇಳುವರಿ ಪಡೆಯಬಹುದು. ಅದೇ ರೀತಿ ಮುಖ್ಯವಾದ ಬೆಳೆ ಅಂತ ಇನ್ನೊಂದು ಅಂದ್ರೆ ಕುದುರೆ ಮೆಂತೆ. ಇದು ಬಹುವಾರ್ಷಿಕ ಮೇವಿನ ಬೆಳೆಯಾಗಿದ್ದು ಹೂವಾಡುವ ಹಂತದಲ್ಲಿ ಮೊದಲನೇ ಕಟಾವು 60 ದಿನಗಳ ನಂತರ ಪ್ರತಿ ಕಟಾವು 20-25 ದಿನಗಳಿಗೊಮ್ಮೆ ಮಾಡಬಹುದು. ಈ ಬೆಳೆಯಲ್ಲಿ ಮುಖ್ಯವಾಗಿ 17.4% ಸಸಾರಜನಕ, 1.9% ಕೊಬ್ಬಿನಾಂಶ, 25.9% ನಾರಿನಾಂಶ ಹಾಗೂ 14.2% ಲವಣಾಂಶ, 50% ಹೂವಾಡುವಾಗ ಕಟಾವು ಮಾಡಬೇಕು. ಇಡಿಯಾಗಿ ಬೆಳೆದಾಗ ಎಕರೆಗೆ ಪ್ರತಿ ಎಕರೆಗೆ 30-35 ಟನ್ ಅಷ್ಟು ಹಸಿ ಮೇವನ್ನು ಪಡೆಯಬಹುದು. ಅದೇ ರೀತಿ ಸ್ಟೈಲೋಜಂಥಸ್, ಇದು ಬಹುವಾರ್ಷಿಕ ಮೇವಿನ ಬೆಳೆಯಾಗಿದ್ದು ಹೂವಾಡುವ ಹಂತದಲ್ಲಿ ಅಂದ್ರೆ 40-45 ದಿನಗಳಲ್ಲಿ ಈ ಬೆಳೆಯು ಕಟಾವಿಗೆ ಬರುತ್ತದೆ. ಸದಾ ಕಾಲ ಚಿಗುರಿ ಬೆಳೆಯುವ ಬೆಳೆಯಾಗಿದ್ದು ಬಿತ್ತನೆಗೆ ಜೂನ್ ಜುಲೈ ತಿಂಗಳು ಸೂಕ್ತ ಕಾಲ. ಕೆಂಪು ಮಣ್ಣು, ಕಪ್ಪು ಮಣ್ಣು, ಬಂಡೆ ಕಲ್ಲುಗಳನ್ನು ಒಳಗೊಂಡ ಜಮೀನು ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ಸಹ ಬೆಳೆಯಬಹುದು. ಯಮಟ ಮತ್ತು ಸ್ಕ್ಯಾಬ್ರ ತಳಿಗಳು ಬಿತ್ತನೆಗೆ ಸೂಕ್ತ. ಪ್ರತಿ ಎಕರೆಗೆ 1.5-2 kg ಬೀಜವನ್ನು ಸಾಲಿಂದ ಸಾಲಿಗೆ 1.5 ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಎಕರೆಗೆ 20 kg ಸಾರಜನಕ, 40 kg ರಂಜಕ ಮತ್ತು 20 kg ಪೊಟ್ಯಾಶ್ ಒದಗಿಸುವ ರಸಗೊಬ್ಬರಗಳನ್ನು ಬಳಸಬೇಕಾಗುತ್ತದೆ. ಸ್ಟೆಲಜೆಂಥಸ್ ಜೊತೆಗೆ ಸಿಗ್ನಲ್ ಹುಲ್ಲನ್ನು ಮಿಶ್ರ ಬೆಳೆಯಾಗಿ ಬೆಳೆಯುವುದರಿಂದ ಪ್ರತಿ ಎಕರೆಗೆ 20 ಟನ್ ಹಸಿರು ಮೇವಿನ ಇಳುವರಿ ಪಡೆಯಬಹುದು. ಬೀಜೋಪಚಾರ ಮಾಡಿದ ಬೀಜಗಳನ್ನು ಸಗಡಿ ಮತ್ತು ಮಣ್ಣಿನ ಮಿಶ್ರದಿಂದ ಲೇಪಿಸಿ 45 cm ಅಂತರದಲ್ಲಿ ಸಾಲುಗಳಲ್ಲಿ ಬಿತ್ತನೆ ಕೈಗೊಳ್ಳಬೇಕು. ವರ್ಷದಲ್ಲಿ 40-50 ದಿನಗಳ ನಂತರದಲ್ಲಿ 3 ಕಟಾವುಗಳನ್ನು ಮಾಡಬಹುದು. ಪ್ರತಿ ಎಕರೆಗೆ 8-10 ಟನ್ ಹಸಿರು ಮೇವು ಸ್ಟೈಲೋಜೆಂಥಸ್ ಮತ್ತು 10-12 ಟನ್ ಸ್ಟೈಲೋಜೆಂಥಸ್ ಯಮಟದಿಂದ ಪಡೆಯಬಹುದಾಗಿದೆ. ಕಡೆಯದಾಗಿ ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ಯಾವ ರೀತಿ ತಿಳಿಸಿಕೊಡ್ತೀರಾ ರೈತರಿಗೆ? ಈ ಸುಧಾರಿತ ಮೇವಿನ ಬೆಳೆಗಳಿಂದ ಉತ್ತಮ ಗುಣಮಟ್ಟದ ಮೇವು ಪಡೆಯಬೇಕಾದ್ರೆ ಸರಿಯಾದ ಸಮಯಕ್ಕೆ ಅಂದರೆ ಹೂವಾಡುವ ಹಂತದಲ್ಲಿ ಕಟಾವು ಮಾಡಬೇಕು. ಮೂರು ಭಾಗ ಏಕದಳ ಮೇವು ಆದರೆ ಒಂದು ಭಾಗ ದ್ವಿದಳ ಮೇವು ಪಶು ಆಹಾರದಲ್ಲಿ ಇರುವುದು ಅತ್ಯವಶ್ಯಕ. ಕೃಷಿ ಭೂಮಿಯ ಫಲವತ್ತತೆ ಹಾಗೂ ಪಶುಗಳ ಅವಶ್ಯಕತೆಗೆ ಅನುಗುಣವಾಗಿ ಸುಧಾರಿತ ಮೇವಿನ ಬೆಳೆಗಳ ಆಯ್ಕೆ ಮಾಡಬೇಕು. ಸುಧಾರಿತ ಹುಲ್ಲು ಮತ್ತು ಮೇವಿನ ಬೆಳೆಗಳನ್ನು ಪಶುಗಳ ಆಹಾರಕ್ಕಾಗಿ ಬೆಳೆಯುವುದು ಮುಖ್ಯ ಉದ್ದೇಶವಾದರೂ ಇವುಗಳನ್ನು ಇತರ ಉಪಯೋಗಕ್ಕಾಗಿಯೂ ಸಹ ಬೆಳೆಯಬಹುದಾಗಿದೆ. ಉದಾಹರಣೆಗೆ ಮೇವಿನ ಜೊತೆಗೆ ಈ ಬೆಳೆಗಳನ್ನು ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಬದುಗಳ ಮೇಲೆ ಕೃಷಿ ಹೊಂಡದ ಸುತ್ತಲೂ ತೋಟ ಪಟ್ಟಗಳೆಲ್ಲ ಬೆಳೆಯಬಹುದು. ಕೆಲವೊಂದು ಬೆಳೆಗಳನ್ನು ಸವಳು ಭೂಮಿಯಲ್ಲಿ ಬೆಳೆದಾಗ ಸೆಳೆನಾಂಶ ಕ್ರಮೇಣವಾಗಿ ಕಡಿಮೆ ಆಗಿರುವುದು ಕಂಡುಬರುತ್ತದೆ. ಅದರಂತೆ ಜವಳು ಭೂಮಿಯನ್ನು ಉಪಯೋಗಿಸಿಕೊಂಡು ಭೂಮಿನ ಉತ್ಪಾದನೆಯನ್ನು ಸಹ ಮಾಡಲಾಗಿದೆ. ಮಣ್ಣಿನ ಸಂರಕ್ಷಣೆ, ಮಣ್ಣಿನ ಫಲವತ್ತತೆ ಹಾಗೂ ಅನುಪಯುಕ್ತ ಕೃಷಿ ಕ್ಷೇತ್ರದ ಉಪಯೋಗದಲ್ಲಿ ಈ ಬೆಳೆಗಳನ್ನು ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಈ ಮೇವು ಬೆಳೆಗಳನ್ನು ಬೆಳೆಯುವುದರಿಂದ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಸಹ ಪಡೆಯಬಹುದಾಗಿದೆ. ಮೇವನ್ನು ಪಶುಗಳಿಗೆ ತಿನ್ನಿಸುವುದರಿಂದ ಸಾಂದ್ರೀಕೃತ ಪಶು ಆಹಾರದ ಅವಶ್ಯಕತೆ ಹೆಚ್ಚಾಗಿ ಕಂಡು ಬರುವುದಿಲ್ಲ. ಇದರಿಂದಾಗಿ ಪಶುಗಳಲ್ಲಿ ಉತ್ತಮ ಆರೋಗ್ಯ ಜೊತೆಗೆ ಪಶುಗಳಲ್ಲಿ ಸಾಮಾನ್ಯ ಕಂಡು ಬರುವಂತಹ ರೋಗಗಳಲ್ಲಿ ಇಳಿಮುಖ ಕಂಡು ಬಂದಿದೆ. ಪಶುಗಳಲ್ಲಿ ಯಶಸ್ವಿ ಗರ್ಭಧರಿಸುವಿಕೆ ಕಾಣಬಹುದು. ಪ್ರಮುಖವಾಗಿ ಹಾಲಿನ ಇಳುವರಿ ಮತ್ತು ಗುಣಮಟ್ಟದಲ್ಲಿ ಗಣನೀಯವಾಗಿ ಸುಧಾರಣೆ ಕಂಡು ಬರುತ್ತದೆ. ಒಳ್ಳೆಯದು ಸರ್, ತಾವು ಇದುವರೆಗೆ ಮೇವಿನ ಬೆಳೆಗಳು ಹಾಗೂ ಅದರ ನಿರ್ವಹಣೆ ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಳಗಡೆ ಇದುವರೆಗೂ ಮೇವಿನ ಬೆಳೆಗಳು ಹಾಗೂ ಅದರ ನಿರ್ವಹಣೆ ಈ ಕುರಿತು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ವೆಂಕಟೇಶ್ ಎಂಎಂ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಎಚ್ಎಂ ಮಹೇಶ್. ಈಗ ಶಿವಮೊಗ್ಗ ಕೃಷಿ ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ. ಬೆಟ್ಟೆ ಅಡಿಕೆ ಕ್ವಿಂಟಲಿಗೆ ಕನಿಷ್ಠ 36,366, ಗರಿಷ್ಠ 55,419. ಗೊರಬಲು ಅಡಿಕೆ 12,900 ರೂಗಳಿಂದ 32,359. ನ್ಯೂ ವೆರೈಟಿ ಅಡಿಕೆ ಕ್ವಿಂಟಲಿಗೆ 43,669 ರೂಗಳಿಂದ 47,051. ರಾಶಿ ಅಡಿಕೆ ಕ್ವಿಂಟಲ್ಗೆ ಕನಿಷ್ಠ 32,569, ಗರಿಷ್ಠ 50,509 ರೂಗಳು. ಸರಕು ಅಡಿಕೆ ಕ್ವಿಂಟಲ್ಗೆ 51,199 ರೂಗಳಿಂದ 83,500. ರಾಗಿ ಕ್ವಿಂಟಲ್ಗೆ ಕನಿಷ್ಠ 3,800, ಗರಿಷ್ಠ 4,500. ದಪ್ಪ ಅಕ್ಕಿ ಕ್ವಿಂಟಲ್ಗೆ 2,150 ರೂಗಳಿಂದ 3,050. ಅಕ್ಕಿ ಉತ್ತಮ ಕ್ವಿಂಟಲ್ಗೆ ಗರಿಷ್ಠ 7,500. ಇದುವರೆಗೂ ಶಿವಮೊಗ್ಗ ಕೃಷಿ ಮಾರುಕಟ್ಟೆಯ ಪೇಟೆ ಧಾರಣೆ ಕೇಳಿದಿರಿ. ಈಗ ಕೃಷಿ ಮೇಳ, ಈ ಕುರಿತು ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾ ಕೆಟಿ ಗುರುಮೂರ್ತಿ ಅವರಿಂದ ಮಾಹಿತಿ. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರವನ್ನು ಹೇಳ್ಕೊಂತ ನಾನು ಡಾಕ್ಟರ್ ಕೆಟಿ ಗುರುಮೂರ್ತಿ ಅಂತೇಳಿ ವಿಸ್ತರಣಾ ನಿರ್ದೇಶಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿಜ್ಞಾನ ಸಮೂಹದಲ್ಲಿ ಕೆಲಸ ಮಾಡ್ತಿದ್ದೀನಿ. ನಿಮಗೆಲ್ಲ ತಿಳಿದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ವಿಶ್ವವಿಜ್ಞಾನದಲ್ಲಿ ಕೃಷಿ ಹಾಗೂ ಕೃಷಿಗೆ ಸಂಬಂಧಿತ ಅಭಿವೃದ್ಧಿ ಇಲಾಖೆಯ ಸಹಾಯದೊಂದಿಗೆ 2024 ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ಕೃಷಿ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕೃಷಿ ಮೇಳವನ್ನು ಇದೇ 18 ರಿಂದ 20 ವರೆಗೆ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕೃಷಿ ಮೇಳದಲ್ಲಿ ಕೃಷಿ ವಸ್ತು ಪ್ರದರ್ಶನ ಮತ್ತು ತಾಂತ್ರಿಕ ಸಮಾವೇಶವನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಈ ವರ್ಷದ ಕೃಷಿ ಮೇಳದ ಧ್ಯೇಯವನ್ನು ನಾವು ಪೌಷ್ಟಿಕ ಆಹಾರಕ್ಕಾಗಿ ವಿಕಸಿತ ಕೃಷಿ ಎಂಬ ಧ್ಯೇಯದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಈ ಕಾರ್ಯಕ್ರಮಕ್ಕೆ ರೈತರು, ರೈತ ಮಹಿಳೆಯರು, ರೈತ ಕಾರ್ಮಿಕರು ಮತ್ತು ಕಾರ್ಮಿಕರು ಮತ್ತೆಲ್ಲ ನಮ್ಮ ವಿಸ್ತರಣಾ ಕಾರ್ಯಕರ್ತರು ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಬಂಧಿತ ಎಲ್ಲ ಅಧಿಕಾರಿಗಳು ಈ ಮೇಳಕ್ಕೆ ತಮ್ಮ ಮಿತ್ರರೊಂದಿಗೆ ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಈ ಕೃಷಿ ತೋಟಗಾರಿಕಾ ಮೇಳದ ಉಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಆಶಿಸುತ್ತೇನೆ. ಮತ್ತು ಈ ಕೃಷಿ ಮೇಳದಲ್ಲಿ ಮುಖ್ಯವಾಗಿ ವಿಶೇಷವಾಗಿ ನಾವು ರೈತರಿಗೆ ಬೇಕಾದಂತಹ ತಂತ್ರಜ್ಞಾನಗಳನ್ನು ಏನು ನಾವು ಕೃಷಿ ವಿಜ್ಞಾನ ಮಾಡುವ ಅದರಲ್ಲಿ ತಂತ್ರಜ್ಞಾನದ ಉದ್ಯಾನವನದ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಜೊತೆಯಲ್ಲಿ ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ಮಾಹಿತಿ ಮತ್ತು ತೋಟಗಾರಿಕೆ ಬೆಳೆಗಳು, ಹೈನುಗಾರಿಕೆ ಮತ್ತು ವಿಶೇಷವಾಗಿ ಈ ವರ್ಷದ ಕೃಷಿ ಮೇಳದಲ್ಲಿ ಕೀಟ ಪ್ರಪಂಚ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ವಿ. ಸಿರಿಧಾನ್ಯಗಳು ಮತ್ತು ಮೌಲ್ಯವರ್ಧನೆ ಬಗ್ಗೆ, ತಾಂತ್ರಿಕತೆಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಮತ್ತು ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ಈ ವರ್ಷ ಮಳೆ ಜಾಸ್ತಿ ಆಗಿದೆ ಅಫ್ಕೋರ್ಸ್, ಆದರೆ ಹಿಂದಿನ ದಿನಗಳಲ್ಲಿ ಮಳೆ ಕಡಿಮೆ ಇತ್ತು. ಆ ನಿಟ್ಟಿನಲ್ಲಿ ಮಳೆ ಕಡಿಮೆ ಆದಾಗ ನಾವು ಯಾವ ರೀತಿ ನಾವು ಬೆಳೆ ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕಂದ್ರೆ ಮುಖ್ಯವಾಗಿ ಗೋಡಂಬಿ ಬೆಳೆಯುವುದು, ಆ ಬಗ್ಗೆ ಪ್ರತ್ಯಕ್ಷ ಮತ್ತು ಸಂರಕ್ಷಣೆ ಮಳೆಯ ದಿನದಾಗ ನಮ್ಮ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಮತ್ತೆ ಸಾವಯವ ಕೃಷಿ, ಅಣಬೆ ಬೇಸಾಯ ಮತ್ತು ಪಶು ಸಂಗೋಪನೆ, ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ ಸಹ ಕಡಿಮೆ ಆಗ್ತಿದೆ, ಆ ನಿಟ್ಟಿನಲ್ಲಿ ಅದು ಸಹ ಒತ್ತು ಕೊಡ್ತಾ ಇದ್ದೀವಿ. ಮತ್ತು ಮೀನುಗಾರಿಕೆ ಬಗ್ಗೆ ತಂತ್ರಜ್ಞಾನಗಳು, ಹವಾಮಾನ ಆಧಾರಿತ ಕೃಷಿ ಬಗ್ಗೆನೂ ಮಾಹಿತಿಯನ್ನು ಕೊಡ್ತಿದ್ದೀವಿ. ಈಗ ನೋಡಿ, ಈ ವರ್ಷ ಮಳೆ ಜಾಸ್ತಿ ಆಯಿತು, ಹಿಂದಿನ ವರ್ಷ ಮಳೆ ಜಾಸ್ತಿ ಇಲ್ಲ. ಅಂತ ಸಂದರ್ಭದಲ್ಲಿ ಈ ತರ ಮಳೆ ಏರುಪೇರಾದಾಗ, ಹವಾಮಾನ ವೈಪರ್ಯವಾದಾಗ ನಾವು ಯಾವ ಬೆಳೆ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು ಸಹ ತಂತ್ರಜ್ಞಾನವನ್ನು ಮಾಹಿತಿಯನ್ನು ಕೊಡುವಂಥದ್ದು, ಮತ್ತು ಸಮಗ್ರ ಜಲಾನ ಅಭಿವೃದ್ಧಿ ಬಗ್ಗೆ ಮಾಹಿತಿಯನ್ನು ಕೊಡುತ್ತಾ ಇದ್ದೀವಿ. ಕೃಷಿ ಪರಿಕರ ಮತ್ತು ಯಂತ್ರೋಪಕರಣಗಳ ಸಹ ಮಾಹಿತಿ, ಕೃಷಿ ಪ್ರತಿ ಪ್ರದರ್ಶನ, ತಾಂತ್ರಿಕತೆ, ನರ್ಸರಿ ಬಗ್ಗೆಯೂ ಮಾಹಿತಿ ಕೊಡುದು. ಕೊನೆಯಲ್ಲಿ ಈ ಒಂದು ಕೃಷಿ ಮೇಳದಲ್ಲಿ ಪ್ರತಿ ವರ್ಷದಂತೆ ಪ್ರಗತಿಪರ ರೈತ ರೈತನಗಳಿಗೆ ಪ್ರಶಸ್ತಿ ಪ್ರದಾನವನ್ನು ಸಹ ಹಂಚಿಕೊಂಡಿದ್ವಿ. ಈ ನಿಟ್ಟಿನಲ್ಲಿ ಎಲ್ಲ ಈ ನಮ್ಮ ಕೃಷಿ ಮೇಳಕ್ಕೆಲ್ಲ ರೈತ ಬಾಂಧವರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕೃಷಿ ಮೇಳದ ಒಂದು ಉಪಯೋಗವನ್ನು ಪಡೆದುಕೊಳ್ಬೇಕಂದ್ರೆ ವಿಶ್ವವಿದ್ಯಾಲಯದ ಪರವಾಗಿ ನನ್ನ ವೈಯಕ್ತಿಕ ಎಲ್ಲರನ್ನ ಕೋರಿಕೊಳ್ಳುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ಕೃಷಿ ಮೇಳ ಈ ಕುರಿತು ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾ ಕೆಟಿ ಗುರುಮೂರ್ತಿ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಕೃಷಿ ಮೇಳದಲ್ಲಿ ಶ್ವಾನ ಮೇಳ ಈ ಕುರಿತು ಡಾ ದಿವ್ಯಾ ಅವರಿಂದ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ದಿವ್ಯಾ, ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಣಿ ವಿಜ್ಞಾನ ವಿಭಾಗದ ನವಿಲೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ ಇವರು ಕೃಷಿ ಮತ್ತು ತೋಟಗಾರಿಕೆ ಮೇಳವನ್ನ ಇದೇ ಅಕ್ಟೋಬರ್ 18-21 ಹಮ್ಮಿಕೊಂಡಿರ್ತಾರೆ. ಈ ಮೇಳದಲ್ಲಿ ಅಕ್ಟೋಬರ್ 20 ನಾವು ವಲಯ ಮಟ್ಟದ ಶ್ವಾನ ಪ್ರದರ್ಶನವನ್ನ ಆಯೋಜಿಸಲಾಗಿದೆ. ಈ ವಲಯ ಮಟ್ಟದ ಶ್ವಾನ ಪ್ರದರ್ಶನದಲ್ಲಿ 1 ಮೇಲ್ಪಟ್ಟ ಶ್ವಾನಗಳನ್ನ, ಎಲ್ಲಾ ರೀತಿಯಾದಂತಹ ತಳಿಯ ಶ್ವಾನಗಳು ಭಾಗವಹಿಸಬಹುದು. ಈ ಪ್ರದರ್ಶನದ ಬಹು ಮುಖ್ಯ ಅಂಶ ಏನಂದ್ರೆ, ಯಾವ ತಳಿ ಆ ವಿಭಾಗದಲ್ಲಿ ಒಳ್ಳೆಯ ತಳಿಯನ್ನು ಗುರುತಿಸಿ ಅವುಗಳಿಗೆ ಬಹುಮಾನವನ್ನು ವಿತರಿಸಲಾಗುತ್ತೆ. ಮೊದಲನೇ ಬಹುಮಾನ, ಎರಡನೇ ಬಹುಮಾನ ಹಾಗೂ ಮೂರನೇ ಬಹುಮಾನ ಅಂತ. ನಂತರ ಎಲ್ಲಾ ತಳಿಗಳ ವಿಜೇತ ಶ್ವಾನಗಳನ್ನ ಮತ್ತೆ ಪರಿಶೀಲಿಸಿ ಅವುಗಳಲ್ಲಿ ಚಾಂಪಿಯನ್ ಶ್ವಾನವನ್ನ ಗುರುತಿಸಿ ಆ ಚಾಂಪಿಯನ್ ಶ್ವಾನಗಳಲ್ಲಿ ಮೊದಲನೇ ಸ್ಥಾನ, ಎರಡನೇ ಸ್ಥಾನ ಮತ್ತು ಮೂರನೇ ಸ್ಥಾನ ಅಂತ ಹೇಳಿ ಗುರುತಿಸಿ ಅವುಗಳಿಗೆ ನಾವು ನಗದು ಬಹುಮಾನವನ್ನ ಕೊಡಲಿದ್ದೀವಿ. ಇದು ಬಹಳ ಮನೋರಂಜನೀಯಕ ಹಾಗೂ ಬಹಳಷ್ಟು ನಾವು ಶ್ವಾನಗಳ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ನಾವು ಈ ರೀತಿಯಾದಂತಹ ಪ್ರದರ್ಶನವನ್ನ ನೋಡೋದ್ರಿಂದ ಬಹಳಷ್ಟು ಉತ್ತಮವಾದ ಮಾಹಿತಿ ಸಿಗುತ್ತೆ ಹಾಗೂ ಒಳ್ಳೆಯ ವಿಷಯಗಳು ಗೊತ್ತಾಗ್ತದೆ. ಹಾಗಾಗಿ ನಾನು ಈ ಶ್ವಾನ ಮೇಳಕ್ಕೆ ಬೇರೆ ಜಿಲ್ಲೆಗಳು, ಶಿವಮೊಗ್ಗ ಹೊರತಾಗಿ ಬೇರೆ ಜಿಲ್ಲೆಗಳಾದ ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಈ ಜಿಲ್ಲೆಗಳಿಂದನೂ ಶ್ವಾನಗಳನ್ನ ಕರ್ಕೊಂಡು ಬಂದು ಭಾಗವಹಿಸಬಹುದು. ಎಲ್ಲಾ ಶ್ವಾನ ಮಾಲೀಕರಲ್ಲೂ ಮತ್ತು ರೈತ ಬಾಂಧವರಲ್ಲೂ ಕೇಳ್ಕೊಳ್ಳೋದೇನಂದ್ರೆ ಹೆಚ್ಚಿನ ಅಂಶದಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಶ್ವಾನಗಳನ್ನ ಕರ್ಕೊಂಡು ಬಂದು ಈ ಪ್ರದರ್ಶನದಲ್ಲಿ ಭಾಗವಹಿಸಬೇಕಂತ ನಾನು ಕೇಳ್ಕೊಳ್ತೇನೆ. ಕೃಷಿ ಮೇಳದಲ್ಲಿ ಶ್ವಾನ ಮೇಳ ಈ ಕುರಿತು ಡಾಕ್ಟರ್ ದಿವ್ಯಾ ಅವರಿಂದ ಮಾಹಿತಿ ಕೇಳಿದಿರಿ. ಕೆಳಗಡೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಕುರಿತು ಒಂದು ಸಂದೇಶ ಬಂದಿದೆ, ಸಂದೇಶ ನೋಡೋಣ. ನಮಸ್ತೆ ಸರ್, ವಿಜಯಪುರ ನಗರದಿಂದ ರೇಖಾ. ನಿಲಯದಿಂದ ಈಗ ತಾನೇ 6:51 ಶ್ರೀ ಮಹೇಶ್ ಎಚ್ಎಂ ಸರ್ ಅವರು ಮೇವಿನ ಬೆಳೆಗಳು ಹಾಗೂ ಅದರ ನಿರ್ವಹಣೆ ಈ ಬಗ್ಗೆ ಡಾಕ್ಟರ್ ವೆಂಕಟೇಶ್ ಎಂಎಂ ಅವರೊಂದಿಗೆ, ಮೇವಿನ ಬೆಳೆ ಎಂದರೇನು, ಮೇವಿನ ಬೆಳೆಗಳಲ್ಲಿ ಇರುವಂತಹ ವಿಧಗಳು, ಮುಂಗಾರು ಮತ್ತು ಬೇಸಿಗೆಯಲ್ಲಿ ಬೆಳೆಯುವ ಮೇವಿನ ಬೆಳೆಗಳು ಯಾವುವು, ಈ ಮೇವಿನ ಬೆಳೆಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಹೀಗೆ ಇನ್ನೂ ಅನೇಕ ಉಪಯುಕ್ತ ಮಾಹಿತಿಗಳೊಂದಿಗೆ ತುಂಬಾ ಸರಳವಾಗಿ ಚೆನ್ನಾಗಿ ಸಂದರ್ಶನ ನಡೆಸಿಕೊಟ್ಟರು. ಕಾರ್ಯಕ್ರಮ ತುಂಬಾ ಅತ್ಯುತ್ತಮವಾಗಿ ಮುಡಿ ಬಂತು, ತುಂಬಾ ಧನ್ಯವಾದಗಳು, ನಮಸ್ಕಾರ ಅಂತೇಳಿ ಸಂದೇಶ ಕಳಿಸಿದರೆ. ರೈತ ಬಂಧುವರೇ, ನೀವು ಸಹ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನೀವು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600 9481572600. ಈಗ ಕಾರ್ಯಕ್ರಮದ ಕಡೆಯದಾಗಿ ಒಂದು ಪರಿಸರ ಗೀತೆಯನ್ನ ಕೇಳೋಣ. ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಂಬ ಜೀವವೆಂದು

ಮುಂದಿನ ಪೀಳಿಗೆಗೆ ಉಳಿಯುವುದು ಕೆರೆ ನಮ್ಮ ಹಿರಿಯರ ಬಳುವಳಿಯು ಮುಂದಿನ ಪೀಳಿಗೆಗೆ ಉಳಿಯುವುದು ಜಲ ಸಂವರ್ಧನೆ ಬಂದೈ ತಂಡ ಸಿರಿ ಸಮೃದ್ಧಿಯ ತಂದೈ ತಂಡ ಹೇ ಜಲ ಸಂವರ್ಧನೆ ಬಂದೈ ತಂಡ ಸಿರಿ ಸಮೃದ್ಧಿಯ ತಂದೈ ತಂಡ ಕೆರೆಯಲ್ಲಿ ನೀರಿದ್ರ ಚೆನ್ನ ಹೊಲದಲ್ಲಿ ಹಸಿರಿದ್ರ ಚೆನ್ನ ಕೆರೆಯಲ್ಲಿ ನೀರಿದ್ರ ಚೆನ್ನ ಹೊಲದಲ್ಲಿ ಹಸಿರಿದ್ರ ಚೆನ್ನ ಇದ್ದರೆ ಕೆರೆ ತೋಪು ಹಸಿರು ಬರುವುದು ಊರಿ. ಇದುವರೆಗೂ ಪರಿಸರ ಗೀತೆ ಕೇಳಿದಿರಿ. ರೀ ಮಾಲ್ತಿ, ನಮ್ಮ ಯಜಮಾನ್ರ ಜೊತೆ ಶಾಪಿಂಗ್ ಹೋಗಿದ್ದೆ. ಫ್ರಿಡ್ಜ್ 18,000. ಟಿವಿ 14,000. ಈ ವಾಷಿಂಗ್ ಮಷೀನ್ 8,000. ಕೇಳುಗರೆ, ನೀವು ಮಿಕ್ಸಿ ವಾಷಿಂಗ್ ಮಷೀನ್ ಬಳಸ್ತಾ ಇರ್ತೀರಾ ಅಲ್ವಾ? ಮನೆ ಕೂಡ ಕಟ್ಟಿಸ್ತಾ ಇರ್ತೀರಾ? ವ್ಯಾಪಾರಿಗಳಾಗಿರ್ಲಿ, ವೈದ್ಯರಾಗಿರ್ಲಿ, ಕೃಷಿಕರಾಗಿರಲಿ, ಓಡಾಟ ಮಾಡುವವರಾಗಿರ್ಲಿ,